ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ? ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ವರ್ಷ ತುಂಬು ತನಕ ಎದಿ ಹಾಲ ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರೋನಾ ವೈರಸ್ ಕೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ ಕೋ ಮಾಸ್ಕ್, ಗಮಛೆ ಯಾ ಕಪಡೆ ಸೇ ಢಕ್ ಕರ್ ರಖೆ. ಆಂಖ್, ಕಾನ್, ನಾಕ್, ಮುಂಹ ನಾ ಛುಯೆ. ಆಪಸ್ ಮೇ 2 ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ 2 ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡ್ನಾ ನಹಿ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೇ ಕಮ್ 2 ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೇ ಸಫಾಯಿ ಜರೂರಿ. ಬುವಾಯಿ, ಕಟಾಯಿ ಏವಂ ಮಡಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ. ಕಂಬೈನ್, ಹಾರ್ವೆಸ್ಟರ್, ಥ್ರೆಷರ್, ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೇ ಪಹಲೆ ಸಾಫ್ ಕರೆ. ಮಶೀನೋ ಕೆ ಇಸ್ತೇಮಾಲ್ ಸೇ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೇ ಸಾಫ್ ಕರೆ. ವಾಹನೋ, ಬೋರಿಯೋ, ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ದೇ. ಖರೀದ್ ಕೇಂದ್ರ ಪರ್ ಆನೆ ಸೇ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್. ಖರೀದ್ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಏವಂ ಕಿಸಾನೋ ಕೋ ಬಾರಿ ಬಾರಿ ಸೇ ಬುಲಾಯೆ. ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ ಶೀಘ್ರತಾ ಕರೇ ತಾಕಿ ಕಿಸಾನೋ ಏವಂ ಶ್ರಮಿಕೋ ಕೋ ರುಕ್ನಾ ನಾ ಪಡೆ. ಕರೋನಾ ಕೆ ಖತರೆ ಸೇ ಬಚಾವ್ ಔರ್ ಅಧಿಕ ಜಾನ್ಕಾರಿ ಕೆ ಲಿಯೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಕರೆ. ದೇಶ ಮೇ ಖಾದ್ಯ ಸುರಕ್ಷಾ ಕೆ ಯೇ ಸಿಪಾಹಿ ಭೋಜನ್ ಕಿ ನಿರಂತರ ಉಪಲಬ್ಧತಾ ಕೋ ಸುನಿಶ್ಚಿತ ಕರ್ತೆ ಹೈ. ಕಿಸಾನ್ ಸ್ವಸ್ಥ ರಹೆ ತಭಿ ಹಮ್ ಕೊರೋನಾ ವೈರಸ್ ಸೇ ಜೀತ್ ಪಾಯೆಂಗೆ, ಆಗೆ ಬಡ್ ಪಾಯೆಂಗೆ. ಕಿಸಾನ್ ಸಬಲ್, ದೇಶ್ ಪ್ರಬಲ್. ಈಗ ಕೇಳಿ ದಾಳಿಂಬೆ ಕೃಷಿ ಹಾಗೂ ಹೈನುಗಾರಿಕೆ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಮಟ್ಟಿ ಗ್ರಾಮದ ಕೃಷಿಕ ಆರ್ ರಾಜೇಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಗರೆ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಸ್ಕಲ್ಲು ಗ್ರಾಮದ ಹಿರಿಯ ಕೃಷಿಕರಾದಂತಹ ರಾಜೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಕೃಷಿ ಹಾಗೂ ಹೈನುಗಾರಿಕೆಯ ಒಂದು ಅನುಭವಗಳು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಜೇಶ್ ಅವರೇ. ನಮಸ್ಕಾರ ಸರ್. ರಾಜೇಶ್ ಅವರೇ, ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? 1984 ಮಾಡ್ತಾ ಇದ್ದೀನಿ ಸರ್. ಈಗ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ಈ ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ವಿದ್ಯಾಭ್ಯಾಸ ನಾನು ಮೈಸೂರು ಎಜುಕೇಶನ್ ಸರ್. ನಂದು ನಮ್ಮ ತಂದೆಯರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಯ್ತು. ಸ್ಟ್ರೋಕ್ ಆದ್ಮೇಲೆ ನಾನು ವಿದ್ಯಾಭ್ಯಾಸನ ನಿಲ್ಲಿಸಿ ಮತ್ತೆ ಕೃಷಿ ಕಡೆ ಮಕ ಮಾಡುವಂತ ಅನಿವಾರ್ಯತೆ ನನಗೆ ಬಂತು ಸರ್. ಈಗ ಎಲ್ಲ ತನಕ ವಿದ್ಯಾಭ್ಯಾಸ ಮಾಡಿದ್ರೆ ಸರ್? ಸೆಕೆಂಡರಿ ಪಿ ಯು ಸಿ ತನಕ ವಿದ್ಯಾಭ್ಯಾಸ ಮಾಡಿದ್ವಿ ಸರ್. ಅಂದ್ರೆ ಅನಿವಾರ್ಯ ಕಾರಣದಿಂದ ಈ ಕೃಷಿ ವೃತ್ತಿಗೆ ಬರುವಂತ ಒಂದು ಪರಿಸ್ಥಿತಿ ಬಂತು ನಿಮಗೆ? ಪರಿಸ್ಥಿತಿ ನಿರ್ಮಾಣ ಆಯ್ತು ಸರ್. ಈಗ ನೀವು ಕೃಷಿಗೆ ಬಂದಾಗ ಪ್ರಾರಂಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಕೃಷಿ ಅಂತಂದ್ರೆ ನನಗೇನು ಅಂತ ಗೊತ್ತಿಲ್ಲದ ವಯಸ್ಸು ಸರ್ ನನಗೆ. ಯಾವಾಗ ನಮ್ಮ ತಂದೆಯವರು ದೊಡ್ಡ ಜಮೀನ್ದಾರರು ಬಂದಾಗ ಕಬ್ಬು ತೆಂಗು ಎಲ್ಲ ಅವತ್ತು ಶುಗರ್ ಫ್ಯಾಕ್ಟ್ರಿ ಹಿರಿಯರ್ ಶುಗರ್ ಫ್ಯಾಕ್ಟ್ರಿ ನಡೀತಾ ಇತ್ತು. ಅವತ್ತು ಕಬ್ಬು ಎಲ್ಲ ಒಂದು 10-15 ಎಕರೆಯಲ್ಲಿ ಕಬ್ಬಿತ್ತು. ಬಂದಾಗ ನಾನು ಕೃಷಿನಲ್ಲಿ ಇವಾಗ ಮತ್ತೆ ಕೃಷಿ ಕೂಲಿ ಕಾರ್ಮಿಕರ ಜೊತೆ ಒಡನಾಟದಲ್ಲಿ ಈ ಕೃಷಿ ಬದುಕನ್ನು ನಾನು ಕಂಡುಕೊಂಡೆ ಸರ್. ನಾನು ಈಗ ನಿಮಗೆ ಕೃಷಿ ಬದುಕೇ ಗೊತ್ತಿರಲಿಲ್ಲ ಅಂದರೆ ಪ್ರಾರಂಭದಲ್ಲಿ ಕೃಷಿ ಬದುಕು ಸಾಕಷ್ಟು ಕಷ್ಟ ಆಯ್ತಾ ನಿಮಗೆ? ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಇವಾಗ ಕಷ್ಟ ಅಂತ ಅನಿಸುತ್ತೆ ಸರ್ ನನಗೆ. ಬತ್ತು ಕೃಷಿ ಅಂತಂದರೆ ಯಾರು ಹಂಗಿಲ್ದಂಗೆ, ಯಾರ ಅಡಿಯಲ್ಲಿನೂ ಜೀವನ ಮಾಡ್ದಂಗೆ, ನಮಗೆ ನಾವೇ ಸಾಹುಕಾರನಾಗಿ ನನ್ನ ವೃತ್ತಿ ಅಂತೇಳಿ ಆ ವೃತ್ತಿ ಧರ್ಮದಲ್ಲಿ ಕೃಷಿ ಬದುಕಿನಲ್ಲಿ ಭಾಳಷ್ಟು ನೆಮ್ಮದಿಯಾಗಿ ಇವತ್ತು ನಾನು ಬದುಕನ್ನು ಸಾಗಿಸ್ತಾ ಇದ್ದೀನಿ ಸರ್. ನಾನು ಈಗ ನಿಮ್ಮ ತಂದೆಯವರ ಕಾಲದ ಕೃಷಿಗೂ ನೀವು ಮಾಡ್ತಕ್ಕಂಥ ಕೃಷಿಗೂ ಏನು ಬದಲಾವಣೆ ಕಂಡಿದ್ದೀರ ಸರ್? ಕೃಷಿ ಬದುಕಿನಲ್ಲಿ ಬದಲಾವಣೆ ಅಂತಂದರೆ ಏನಿಲ್ಲ ಸರ್. ಆವತ್ತಿನ ಬದುಕಿನಲ್ಲಿ ರಾಸಾಯನಿಕ ಗೊಬ್ಬರ ಇಲ್ಲದಂಗೆ ಸಾವಯವ ಗೊಬ್ಬರದಲ್ಲೇ ಕಂಪ್ಲೀಟು ಕೃಷಿನ ಅವಲಂಬಿಸ್ಕೊಂಡಿದ್ರು. ಇವತ್ತು ರಾಸಾಯನಿಕ ಗೊಬ್ಬರಗಳ ಅನಿವಾರ್ಯತೆ ಇದ್ದ ದಿನಪರ್ತೆ ಈ ಭೂಮಿ ತನ್ನ ಬಂಜಿ ಆಗ್ತಾ ಬಂತು. ಅದನ್ನು ಕಂಡುಕೊಂಡು ನಾವು ಸುಮಾರು ಅಂದರೆ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ಸಾವಯವವಾಗಿ ನಾವು ಕೃಷಿ ಮಾಡ್ಬೇಕಂತೇಳಿ ಇವಾಗ ಮುಂಚೆ ನಾವು ರಾಸಾಯನಿಕ ಗೊಬ್ಬರದಕ್ಕೂ ಇದಕ್ಕೂ ಸ್ವಲ್ಪ ಈ ದಿನ ತಾಂಬತ್ತೆ ಸರ್, ಅದು ದಿನ ತಾಂಬತ್ತೆ. ಬಟ್ ಆದರೆ ಇಲ್ಲಿ ಒಳ್ಳೆ ಗುಣಮಟ್ಟದ ಪೌಷ್ಟಿಕ ಆಹಾರಗಳನ್ನ ನಾವು ಬೆಳೆಯುವಂಥದ್ದಾಗಲಿ ಇಲ್ಲಪ್ಪ ಕೃಷಿಯಲ್ಲಿ ಕಂಪ್ಲೀಟ್ ಖರ್ಚನ್ನು ಕಡಿಮೆ ಮಾಡೋಂಥ ವ್ಯವಸ್ಥೆನ ಇವತ್ತು ನಾವು ಕಂಡುಕೊಂಡಿದ್ದೀವಿ ಸರ್. ಈಗ ನೀವು ಸಾವಯವ ಕೃಷಿ ಅಂತಂದರೆ ಎಷ್ಟು ವರ್ಷಕ್ಕಿಲ್ಲಿ ಸಾವಯವ ಕೃಷಿ ಬಂದ್ರೆ ಯಾಕೆ ಅನಿವಾರ್ಯ ಆಯ್ತು ನಿಮಗೆ? ಸರ್ 2-3 ವರ್ಷಗಳಿಂದ ನಾವು ಸಾವಯವ ಕೃಷಿಗೆ ಇವಾಗ ಬಂದ್ವಿ ಸರ್. ಅದು 4 ಕಡೆ ಹೋದಾಗ ಬಂದಾಗ ಒಳ್ಳೆ ಪ್ರಗತಿಪರ ಕೃಷಿಕರನ್ನ ಸಂಪರ್ಕ ಮಾಡಿ ಬೇರೆ ಕಡೆ ಎಲ್ಲ ಒಡನಾಟ ಇಟ್ಕೊಂಡಾಗ ಅವರು ಇವತ್ತಿನ ಕೃಷಿನ ಯಾವ ರೀತಿ ಮಾಡ್ತಾ ಇದ್ದಾರೆ, ಸಾವಯವ ಗೊಬ್ಬರದಿಂದ ಏನೇನು ಇವತ್ತು ನಮಗೆ ಸವಲತ್ತುಗಳು ಸಿಗ್ತದವೆ, ಅದರಿಂದ ಏನು ಇವತ್ತು ಪೌಷ್ಟಿಕಾಂಶಗಳು ಸಿಗ್ತದವೆ, ನಮಗಿವತ್ತು ಬರ್ತಕ್ಕಂಥ ಈ ರೋಗ ರುಜಿನಗಳಿಗೆಲ್ಲ ಈ ರಾಸಾಯನಿಕ ಗೊಬ್ಬರಗಳೇ ಮೂಲ ಕಾರಣ ಅಂಬದನ್ನ ಒಂದು ಸ್ವಲ್ಪ ನನ್ನ ಗಮನಕ್ಕೆ ಬಂತು ಸರ್. ಗಮನಕ್ಕೆ ಬಂದಮೇಲೆ ಇವಾಗ ಪ್ರಗತಿಪರ ಕೃಷಿಕರ ಒಂದು ಮಾರ್ಗದರ್ಶನದಿಂದ ಮತ್ತು ಕೆಲವು ಕೃಷಿ ಅಧಿಕಾರಿಗಳು ನಮಗೆ ಭಾಳಷ್ಟು ಇವತ್ತು ಸಾವಯವ ಗೊಬ್ಬರಕ್ಕೆ ಪ್ರೋತ್ಸಾಹದಾಯಕವಾಗಿ ಇದನ್ನು ಮಾಡ್ರಿ ಅಂತೇಳಿ ಪ್ರೋತ್ಸಾಹದಾಯಕವಾಗಿ ಇರೋದ್ರಿಂದ ಇವತ್ತು ನಾನು ಈ ಸಾವಯವ ಕೃಷಿಗೆ ಇವತ್ತು ಈ 2-3 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಈಗ 2-3 ವರ್ಷದಿಂದ ನೀವು ಸಾವಯವ ಕೃಷಿ ಬಂದಿರಲ್ಲ, ಈಗ ರಾಸಾಯನಿಕ ಕೃಷಿ ಮಾಡುವಾಗ ಇದ್ದಂಥ ಭೂಮಿ ಅಂದರೆ ಯಾವ ರೀತಿ ಈಗ ಸಾವಯವ ಕೃಷಿಯಲ್ಲಿ ಬದಲಾವಣೆ ಆಗಿದೆ? ಏನು ಅದರ ಗುಣಮಟ್ಟ ಅಂತಂದರೆ ಇವತ್ತು ರಾಸಾಯನಿಕ ಗೊಬ್ಬರಗಳ ಉಪಯೋಗದಿಂದ ಭೂಮಿಯಲ್ಲಿ ಯಾವುದೇ ವಾಸನೆಗಳಿರಲಿಲ್ಲ. ಇವತ್ತು ನಾವು ಉಳುಮೆ ಮಾಡಬೇಕಾದ್ರೆ ಈ ಉಳುಮೆ ಮಾಡಿದಾಗ ಹಕ್ಕಿ ಪಕ್ಷಿಗಳೆಲ್ಲ ಬಂದು ಇವತ್ತು ಎಲ್ಲ ಕಂಪ್ಲೀಟ್ ಅಲ್ಲಿ ಭೂಮಿಯಲ್ಲಿ ಕುಕ್ಕಿಯನ್ನು ತಿಂತಾ ಇರ್ತವೆ, ಈ ಹುಳುಗಳೆಲ್ಲ ಎದ್ದಾಳ್ತಿರ್ತವೆ. ಅದರಲ್ಲಿ ಇವತ್ತು ಈ ಸಾವಯವ ಗೊಬ್ಬರಕ್ಕೂ ರಾಸಾಯನಿಕ ಗೊಬ್ಬರಗಳು ಇರತಕ್ಕಂಥ ವ್ಯತ್ಯಾಸನ ಇವತ್ತು ನಾವು ಪ್ರಕೃತಿ ದತ್ತವಾಗಿ ನೋಡಬಹುದಾದಂಥ ಒಂದು ಇದಿದೆ ಸರ್. ಮತ್ತು ಇವಾಗ ನಾವು ಉಳುಮೆ ಮಾಡಿದಾಗ ಆ ಉಳುಮೆ ಮಾಡ್ತಕ್ಕಂಥ ಮಣ್ಣೇ ಒಂದು ವಾಸನೆ, ಆ ಮಣ್ಣೇ ಒಂದು ಸರ ಘಮಘಮ ಅಂತಿರುತ್ತೆ. ನಾವು ಯಾಕಂದರೆ ಇವಾಗ ಇಲ್ಲಿ ಹಸು ಸಾಕಾಣಿಕೆ ಹೈನುಗಾರಿಕೆ ಮಾಡ್ತಾಯಿದ್ದೀನಿ, ಹೈನುಗಾರಿಕೆ ಮಾಡ್ತಿರೋದ್ರಿಂದ ಇವಾಗ ಸಗಣಿ ಎಲ್ಲ ತಗೊಂಡೋಗಿ ಹೊಲಕ್ಕೆ ಹಾಕ್ತಾಯಿದ್ದೀವಿ. ಮತ್ತು ಜೀವಾಮೃತ ಅಂತಂದರೆ ನಾವಿಗೆ ನಾವೇ ಯಾವ ಮಾರ್ಗದರ್ಶನ ಇಲ್ಲದಂಗೆ ಕೆಲವು ಈ ಆನ್ಲೈನು ಗೂಗಲ್ ಪ್ಲೇ ಇದರಲ್ಲಿ ನಾವು ಈ ಕೃಷಿನ ಯಾವ ರೀತಿ ಮಾಡಬೇಕು ಅಂಬೋದನ್ನ ಅದರಲ್ಲಿ ಸರ್ಚ್ ಮಾಡ್ಕೊಂಡು ಆ ರೀತಿ ನಾನು ಮಾಡೋದ್ರಿಂದ ಇವಾಗ ದಾಳಿಂಬೆ ಬೆಳೀತಿದ್ದೀವಿ ಸರ್. ನಾವು ಆ ದಾಳಿಂಬೆಯಲ್ಲಿ ಬರ್ತಕ್ಕಂಥ ಒಂದು ಹೂವನೇ ಮೊಗ್ಗಿನಲ್ಲಿದ್ದಲೂ ಫಲವತ್ತಾಗಿ ಬರುತ್ತೆ. ಅಂದರೆ ರಾಸಾಯನಿಕ ಗೊಬ್ಬರದಲ್ಲಿ ಈಲ್ಡ್ ಜಾಸ್ತಿ ಬರ್ತಾ ಇತ್ತು, ಇಳುವರಿ ಜಾಸ್ತಿ ಬರ್ತಾ ಇತ್ತು. ಇದರಲ್ಲಿ ಇಳುವರಿಗೆ ಸ್ವಲ್ಪ ಕಡಿಮೆ ಇನ್ನು, ಯಾಕಂದರೆ ಇನ್ನು ಅದು ತನ್ನ ಮುಂಚಿನ ಇದಕ್ಕೆ ಹೋಗೋದಕ್ಕೆ ಆ ಜಾಗ ತುಂಬೋದಕ್ಕೆ ಇನ್ನೊಂದು 2-3 ವರ್ಷಗಳು ಬೇಕಾಗ್ತವೆ ಸರ್. ಅಷ್ಟು ಯಾಕಂದರೆ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡೈತೆ. ಆ ಫಲವತ್ತತೆಯನ್ನು ಕಳ್ಕೊಂಡಿರೋದ್ರಿಂದ ಇವತ್ತು ಮತ್ತೆ ಆ ಜಾಗಕ್ಕೆ ಮತ್ತೆ ಬಂದು ಸೇರ್ಬೇಕಂದ್ರೆ ಫಲವತ್ತತೆ ಎಲ್ಲ ತುಂಬೇಕಂತಂದರೆ ಮತ್ತೆ ಒಂದು 5-6 ವರ್ಷ ಬೇಕಾಗುತ್ತೆ ಅಂತೇಳಿ ಇವಾಗ ಅನುಭವಸ್ಥರು ಹೇಳಿದ್ದಾರೆ ಸರ್. ಅದರ ಪ್ರಕಾರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಈಗ ಒಟ್ಟಾರೆ ನಿಮ್ಗೆ 8 ಎಕರೆ ಕೃಷಿ ಭೂಮಿ ಇದೆ, ಅದರಲ್ಲಿ 8 ಎಕರೆ ಈ ದಾಳಿಂಬೆ ಬೆಳೀತಾ ಇದ್ರೆ ಸರ್? ಇವಾಗ ನನಗೆ ಒಂದು 8 ಎಕರೆ ಇದೆ ಸರ್ ಜಮೀನು, ಎಲ್ಲ ನೀರಾವರಿ. ಒಂದು 3 ಎಕರೆಯಲ್ಲಿ ದಾಳಿಂಬೆ ಹಾಕಿದ್ದೀನಿ ಸರ್, ತೆಂಗಿದೆ ಸರ್, ಮತ್ತೆ ಹೈನುಗಾರಿಕೆ ಸರ್. ಈಗ ನೀರಾವರಿ ಮೂಲ ಅಂತಂದ್ರೆ ಏನು, ಕೊಳವೆ ಬಾವಿ ಹಾಕ್ಸಿದ್ರೆ? ಎಲ್ಲ ಕೊಳವೆ ಬಾವಿಗಳನ್ನೇ. ಬಾವಿ ಇತ್ತು ಸರ್, ಬಾವಿ ಇವಾಗೆಲ್ಲ ಇಷ್ಟು ದಿವಸ ಇರಲಿಲ್ಲ. ಇವಾಗ ಮಾರಿಕಣಿವೆ ನೀರು ಇವಾಗ ಬಂದಾಗಿದ್ದೆ, ಬಾವಿಗಳಲ್ಲಿ ನೀರಾಗಿದೆ, ಮತ್ತು ಈ ನೀರನ್ನು ಉಪಯೋಗಿಸೋದಕ್ಕೆ ಎಲ್ಲ ಮತ್ತೆ ಅನುಕೂಲ ಆಗಿದೆ ಸರ್. ಈಗ 8 ಎಕರೆ ಒಳಗಡೆ ಕೊಳವೆ ಬಾವಿ ಅಂತಂದ್ರೆ ಎಷ್ಟು ಹಾಕ್ಸಿದ್ರೆ ನೀವು ಸರ್? 4 ಬೋರ್ ಹಾಕ್ಸಿದ್ದೀನಿ ಸರ್. ಎಲ್ಲ ಬೋರ್ಗಳಿಗೂ ನೀರು ನಿಂತೋಗಿತ್ತು ಸರ್. ಮತ್ತು ಇವಾಗ ನೀರು ಅಂಡರ್ಗ್ರೌಂಡ್ ಸೋರ್ಸಸ್ ಎಲ್ಲ ಈ ಕೆರೆಕಟ್ಟೆಗಳು ಚೆಕ್ ಡ್ಯಾಮ್ಗಳೆಲ್ಲ ಆದಮೇಲೆ ಎಲ್ಲ ಬೋರ್ಗಳಲ್ಲೂ ನೀರೈತೆ ಸರ್. ಜಲಾಭಿವೃದ್ಧಿ ಆಗಿದೆ. ಜಲಾಭಿವೃದ್ಧಿ ಆಗಿದೆ ಸರ್. ಈಗ ಬೇರೆಲ್ಲ ರೈತರು ಸಾಕಷ್ಟು ಅಡಿಕೆ ಅಡಿಕೆ ಅಂತಾರೆ, ಅಂಥದ್ರಲ್ಲೂ ನೀವು ಅಡಿಕೆ ಹಾಕ್ಬೇಕಂತ ಅನಿಸ್ತಲ್ವ? ಅಡಿಕೆ ಹಾಕ್ಬೇಕು ಅನಿಸುತ್ತೆ ಸರ್. ಅಡಿಕೆ ಹಾಕ್ಬೇಕಂತಂದ್ರೆ ಎಲ್ಲರೂ ಒಂದೇ ಕೃಷಿನ ಇವಾಗ ಸುಮಾರು ಅಂದರೆ ಇವಾಗ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಇಷ್ಟು ವರ್ಷ ಎಲ್ಲ ಕಂಪ್ಲೀಟ್ ಬೇಕಾದಷ್ಟು ಸಾವಿರಾರು ಲಕ್ಷಾಂತರ ಗಿಡಗಳು ತೆಂಗು ಮತ್ತು ಅಡಿಕೆನ ಕಳ್ಕೊಂಡ್ರು. ಆ ಕಳ್ಕೊಂಡಿದ್ದಕ್ಕಿನ ಇವಾಗ ಮೂರು ಪಟ್ಟಲ್ಲ ನಾಲ್ಕು ಪಟ್ಟು ಅಡಿಕೆನೇ ಬೆಳೀತಿದ್ದಾರೆ. ಅಡಿಕೆ ಬೆಳೆಯೋದ್ರಿಂದ ಇವಾಗ ಮುಂದಕ್ಕೆ ಈ ದರ ಕುಸಿತ ಕಂಡ್ರು ಕಾಣ್ಬೋದು. ಅದಕ್ಕೆ ಇವಾಗ ನಾವು ಬೇರೆ ಆಲ್ಟರ್ನೇಟ್ ಆಗಿ ಅಡಿಕೆ ಸ್ವಲ್ಪ ಬೇಕಾದ್ರೆ ಇವಾಗ ಇರಲಿ, ಏನೋ ಒಂದು ಎಕರೆ ಬಾಕಿರೋದು ಇವಾಗ ಇವತ್ತಿನ ಮಾರ್ಕೆಟ್ ಅನುಸಾರ ನಾವು ಬೆಳೆ ಬೆಳೆಯೋಣ ಅಂತೇಳಿ ಮತ್ತೆ ಒಂದೆರಡು ಎಕರೆ ನುಗ್ಗಿ ಹಾಕ್ತಾ ಇದ್ದೀನಿ. ಒಂದು ಎಕರೆ ಇವಾಗ ಈ ಮುಂಗಾರು ಇವಾಗ ಸೊಸಿ ಎಲ್ಲ ಬಂದಿದೆ ಸರ್. ಇವಾಗ ಅಡಿಕೆ ಸೊಸಿ ಒಂದು ಎಕರೆ ಮಾತ್ರ ಇವಾಗ ಒಂದು 600 ಸೊಸಿ ಇಡ್ತಾ ಇದ್ದೀವಿ ಸರ್. ಇವಾಗ ಒಂದು 3 ಎಕರೆ ದಾಳಿಂಬೆ ಇದೆ ಸರ್. ಇಷ್ಟು ನಾವು ಮಾಡೋಣ ಅಂತ ಇದ್ದೀವಿ ಸರ್. ಈಗ ದಾಳಿಂಬೆ ಅಂತಂದರೆ ಪ್ರಾರಂಭದಿಂದ ಯಾವ ರೀತಿ ಬೆಳೀತಾ ಬಂದರೆ ಇಳುವರಿ ತಗೊಂಡು? ಸರ್, ನಮಗೆ ದಾಳಿಂಬೆ ಇವತ್ತು ನಮಗೆ ಅಂತಂದರೆ ಭಾಳ ಕಷ್ಟ ಕಾಲದಲ್ಲಿ ನಮಗೆ, ಯಾಕಂದರೆ ಇಲ್ಲಿ ಬರಗಾಲ ಸತತವಾಗಿ ಸುಮಾರು ಅಂದರೆ 10-15 ವರ್ಷಗಳಿಂದ ಭಾಳ ನೀರಿನ ಬವಣೆಯಲ್ಲಿ ನಾವೆಲ್ಲ ಬೆಂದೋಗಿರ್ತಕ್ಕಂಥ ಜನ ಈ ಪ್ರಾಂತ್ಯದಾಗ. ನಾವು ಇವತ್ತು ಈ ದಾಳಿಂಬೆ ಬೆಳಿಬೇಕಾದ್ರೆ ಭಾಳಷ್ಟು ಕಡಿಮೆ ನೀರಿನಲ್ಲಿ ಇದನ್ನ ಬೆಳೆ ಬೆಳಿಬೋದು ಅಂಬದನ್ನ ಒಂದು ಕಂಡ್ಕೊಂಡ್ವಿ ಸರ್ ನಾವು. ಅದ್ರಾಗೆ 1-2 ಇಂಚ್ ನೀರಿತ್ತು ಅಂತಂದ್ರೆ 1,000 ಗಿಡ ನಾವು ಬೆಳಿಬೋದು. ಸ್ಟಾರ್ಟಿಂಗ್ನಲ್ಲಿ ಕಡಿಮೆ ಇಳಿ ಬರು ಬಂತು. ಇತ್ತೀಚೆಗೆ ಗಿಡಗಳು ಬಲವಾಗ್ತಾ ಸುಮಾರು ಅಂತಂದ್ರೆ ಇವಾಗ ವರ್ಷಕ್ಕೆ ಒಂದು ನಮ್ಮ ಖರ್ಚೆಲ್ಲ ತೆಗೆದು 10 ಲಕ್ಷಕ್ಕೆ ಮೇಲೆ ದುಡಿದ್ವಿ ಸರ್ ನಾವು ಒಂದು ಬೆಳೆ ಆ 3 ಎಕರೆಗೆ ಸರ್. ಈಗ ಪ್ರಾರಂಭದಲ್ಲಿ ಗುಣಮಟ್ಟದ ಸಸಿಗಳು ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರೆ? ಸರ್, ಗುಣಮಟ್ಟದ ಸಸಿ ಅಂತಂದ್ರೆ ಇವಾಗ ನಾವು ತೋಟಗಳಿಗೆ ಹೋದ್ವಿ ಸರ್, ಈ ದಾಳಿಂಬೆ ತೋಟಗಳಿಗೆ. ಆ ದಾಳಿಂಬೆ ತೋಟದಲ್ಲಿ ಯಾವುದೇ ರೋಗ ಇಲ್ಲದಂತ ಗಿಡಗಳಲ್ಲಿ ಸಸಿಗಳನ್ನ ಕಟ್ಕೊಡ್ತೀರ ಅಂತ ಕೇಳಿ ಅಲ್ಲಿ ಕಟ್ಸ್ಕೊಂಡು ಆ ಸಸಿಗಳನ್ನ ತಗೊಂಡು ನಾವು ಇಲ್ಲಿ ಪ್ಯಾಕೆಟ್ ಮಾಡಿ ಆಮೇಲೆ ನಾಟಿ ಮಾಡಿದ್ವಿ ಸರ್. ನಾವು ಈಗ ದಾಳಿಂಬೆ ಸಸಿ ತಂದು ಈಗ ನಾಟಿ ಮಾಡಿದ್ರಲ್ಲ, ಯಾವ ರೀತಿ ಅದನ್ನ ಅಂತಂತವಾಗಿ ಬೆಳೆಸ್ಕೊಂತ ಬಂದ್ರೆ? ಸರ್, ಅಂತಂತವಾಗಿ ಅಂತಂದ್ರೆ ಇವಾಗ ದಾಳಿಂಬೆ ಸಸಿ ನಾಟಿ ಮಾಡಿದ್ಮೇಲೆ 15 ದಿವಸಕ್ಕೊಂದ್ಸರಿ ಔಷಧಿ ಮಾಡ್ಕೊಂಡ್ಬಂದ್ವಿ. ಫಸ್ಟ್ ನಾವು ರಾಸಾಯನಿಕ ಹೋದ್ವಿ ನಾವು, ಯಾಕಂದ್ರೆ ಇದಾಲೆ ಹೆಚ್ಚು ಕಮ್ಮಿ 7 ವರ್ಷ ಆಯ್ತು ನಾವು, 7-8 ವರ್ಷ ಆಯಿತು. ಇವಾಗ ಇತ್ತೀಚೆಗೆ 3 ವರ್ಷದಲ್ಲೇ ನಾವು ಸಾವಯವಕ್ಕೆ ಬಂದಿದ್ವಿ. ಫಸ್ಟ್ ಸ್ಟಾರ್ಟಿಂಗು ನಾವು ರಾಸಾಯನಿಕದಿಂದಲೇ ಕಂಪ್ಲೀಟ್ ಅದನ್ನು ಗಿಡನ ತಗೊಂಡ್ವಿ. ಆ ತಗೊಂಡಾಗ 15 ದಿವಸಕ್ಕೊಂದ್ಸರಿ ಔಷಧಿ ಸ್ಪ್ರೇ ಮಾಡ್ತಾಯಿದ್ವಿ. ಮತ್ತು ಗಿಡಗಳಿಗೆ ದನವಿನ ಗೊಬ್ಬರ ಎಲ್ಲನೂ ರಾಸಾಯನಿಕ ಗೊಬ್ಬರಗಳು ಎಲ್ಲನೂ ಮಿಕ್ಸ್ ಹಾಕ್ತಾಯಿದ್ವಿ. ಹಾಕಿ ಗಿಡಗಳನ್ನ 11 ತಿಂಗಳಿಂದ 16 ತಿಂಗಳಿಗೆ ನಾವು ಫಸಲಿ ಬಿಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡ್ವಿ ಸರ್. ನಾವು ಈಗ ದಾಳಿಂಬೆ ಹಾಕಿದ್ರಲ್ಲ, ಆ ಮಣ್ಣು ಯಾವ ಮಣ್ಣಿಂದ ಕೂಡಿದೆ? ಸರ್, ಎಲ್ಲ ಕೆಂಪು ಮಣ್ಣಿಂದ ಕೂಡಿದೆ ಸರ್. ನಮ್ಗೆ ಈಗ ಹೆಚ್ಚು ಮಳೆ ಬಂದಾಗ ನೀರು ಜಾಸ್ತಿ ಹಿಡಿಯುವಂಥ ಭೂಮಿ ಆಗಬಾರ್ದು ಅಂತ ಹೇಳ್ತಾರೆ. ಹೌದು ಸರ್, ಅದು ಆಗಬಾರ್ದು. ಅದಕ್ಕೆ ನಾವೆಲ್ಲ ಬಸ್ಸಿ ಮಾಡಿದ್ದೀವಿ ಸರ್. ನಾವು ಯಾವುದೇ ಇವಾಗ ಮಳೆ ಬಂತಂದ್ರೂ ನೀರು ಎಲ್ಲೂ ನಿಲ್ಲಲ್ಲ ಸರ್. ಅದು ನೀರು ನಿಲ್ಲದಂಗೆ ಕಂಪ್ಲೀಟ್ ಎಲ್ಲ ಬಸ್ಸಿ ಮಾಡಿದ್ದೀವಿ. ತೋಟದಾಗೆ ಇವಾಗ ಮಳೆ ಬಂತಂದರೆ ನೀರು ಹೋಗ್ಬಿಡ್ಬೇಕು. ಆಮೇಲೆ ಎರಡು ಕಡೆ ಕಾಲು ಒಂದು ಟ್ರಂಚ್ ಮಾಡಿದ್ದೀವಿ ಸರ್, ಟ್ರಂಚ್ ಹೊಡೆದಿದ್ವಿ. ಅಕಸ್ಮಾತ್ ನೀರು ಯಥೇಚ್ಛವಾದ ಮಳೆ ಏನಾದರೂ ಬಂತಂದ್ರೂ, ಹೋದ ವರ್ಷ ಯಥೇಚ್ಛವಾದ ಮಳೆ ಬಂತು. ಮಳೆ ಬಂದಾಗ ನಾವು ಅಲ್ಲಿ ಅರಿವು ಮಾಡಿಬಿಟ್ವಿ ಅಂತಂದ್ರೆ ಎಲ್ಲ ಕಾಲದಾಗ ನೀರು ಹೊರಗಡೆ ಹೋಗ್ಬಿಡುತ್ತೆ ಸರ್. ಆ ಟೈಪ್ ಮಾಡಿದ್ವಿ ಸರ್. ಈಗ ದಾಳಿಂಬೆ ಹಾಕೋ ಉದ್ದೇಶ ಏನಪ್ಪ ಅಂತಂದ್ರೆ ಹೆಚ್ಚಿನ ಒಂದು ಆದಾಯ ತಗೊಳ್ಬೇಕು ಅಂತೇಳಿ ನೀವು ದಾಳಿಂಬೆ ನಾಟಿ ಮಾಡಿದಿರ. ಅಂದರೆ ರಾಸಾಯನಿಕ ಕೃಷಿಯಲ್ಲಿ ನಿಮಗೆ ಸಾಕಷ್ಟು ಈಲ್ಡ್ ಬರ್ತಾ ಇತ್ತು, ಒಳ್ಳೆಯ ಒಂದು ನಮಗೆ ಹಣ ಸಿಗ್ತಾ ಇತ್ತು ಅಂತ ಹೇಳಿದ್ರ. ಮತ್ತು ಅಂಥ ಒಂದು ಪರಿಸ್ಥಿತಿಯನ್ನು ಬಿಟ್ಟು ಈ ಸಾವಯವ ಕೃಷಿಯಲ್ಲಿ ಈ ದಾಳಿಂಬೆ ಯಾಕೆ ಬೆಳಿಬೇಕು ಅನಿಸ್ತು? ಸರ್, ಸಾವಯವ ಕೃಷಿ ಅಂತಂದ್ರೆ ಇವಾಗ ದಾಳಿಂಬೆ ನಾಟಿ ಅದರಲ್ಲಿ ಈಲ್ಡ್ ಬರ್ತಿತ್ತು ಸರ್. ನಾನು ಈಲ್ಡ್ ಬರೋದಕ್ಕೆ ನಮಗೇನು ಇದಿಲ್ಲ. ಇವತ್ತು ಹಣಕಾಸಿನ ವ್ಯವಸ್ಥೆಯನ್ನು ಯೋಚನೆ ಮಾಡಿದೀವಿ ಅಂತಂದರೆ ನಮಗೆ ಹಣನೇ ಮುಖ್ಯ ಅನಿಸುತ್ತೆ. ಆದರೆ ಇವತ್ತು ನಮಗೇನಪ್ಪ ಅಂತಂದರೆ ನೈಸರ್ಗಿಕವಾಗಿ ಇವತ್ತು ನಾವು ಸಾವಯವಕ್ಕೆ ಹೋದ್ವಿ ಅಂತಂದರೆ ಮುಂದಕ್ಕೆ ಭೂಮಿಯ ಭವಿಷ್ಯನ ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ನನ್ನ ಮಕ್ಕಳ ಭವಿಷ್ಯ ನಾನು ಹೇಗೆ ಯೋಚನೆ ಮಾಡ್ತೀನೋ ಒಬ್ಬ ತಂದೆ ಆಗಿ ಹಂಗೆ ಈ ಭೂಮಿ ಭವಿಷ್ಯವನ್ನು ಯೋಚನೆ ಮಾಡಬೇಕಾಗುತ್ತೆ. ನನ್ನ ಮಕ್ಕಳಿಗೆ ಆವತ್ತು ಈ ಬಂಜರು ಭೂಮಿನ ಕೊಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಎಂಬ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾವು ಸಾವಯವಕ್ಕೆ ಹೋಗಬೇಕಾಯ್ತು ಸರ್. ನಾವು ಅಂದರೆ ಮುಂದಿನ ಪೀಳಿಗೆಗೆ ಗುಣಮಟ್ಟದ ಮಣ್ಣನ್ನು ಉಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನೀವು ಸಾವಯವ ಕೃಷಿ ಬಂದಿರ. ಹೌದು ಸರ್. ಈಗ ಅದರಲ್ಲಿ ಎಷ್ಟೇ ನಮಗೆ ಈಲ್ಡ್ ಬರಲಿ, ಎಷ್ಟೇ ಆದಾಯ ಬರಲಿ, ಅದು ಮುಖ್ಯ ಅಲ್ಲ ಅಂತ. ಹೌದು ಸರ್, ಹೌದು ಸರ್. ಕಡಿಮೆ ಆದಾಯ ಬಂದರೂ ಪರವಾಗಿಲ್ಲ, ಗುಣಮಟ್ಟದ ಇವತ್ತು ಭೂಮಿ ನಾವು ಉಳಿಸಿಕೊಂಡಾಗ ಮುಂದಕ್ಕೆ ಈ ನನ್ನ ವಂಶ ನನ್ನ ಪೀಳಿಗೆ ಮುಂದಿನ ಪೀಳಿಗೆಗಾದ್ರೂ ಅದು ಉಪಯೋಗ ಆಗಲಿ ಎಂಬ ಒಂದೇ ಉದ್ದೇಶದಿಂದ ಇವತ್ತು ನಾವು ಸಾವಯವಕ್ಕೆ ಹೋಗ್ತಾ ಇದ್ದೀವಿ ಸರ್. ನಾವು ಈಗ ಪ್ರಾರಂಭದಲ್ಲಿ ನೀವು ಸಾಕಷ್ಟು 15 ದಿನಕ್ಕೊಮ್ಮೆ ಔಷಧಿ ಹೊಡಿತಾ ಇದ್ರಿ ದಾಳಿಂಬೆ ಸಸಿಗೆ ಅಂತ ಹೇಳಿದ್ರ, ಅಂದರೆ ಅವಾಗೆಲ್ಲ ನಿಮಗೆ ರೋಗ ಕಂಟ್ರೋಲ್ ಬಂದಿರ್ಬೋದು. ಮತ್ತು ಸಾವಯವ ಕೃಷಿ ಬಂದಮೇಲೆ ಈಗ ರೋಗ ರುಜಿನಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಿಕೊಂಡ್ರೆ? ಸರ್, ರೋಗ ರುಜಿನಗಳು ಕಂಟ್ರೋಲ್ ಮಾಡಬೇಕಾದ್ರೆ ಸರ್ ನಾವು ಒಂದು ಸ್ವಲ್ಪ ಭಾಳಷ್ಟು ಶ್ರಮ ತಗೊಂಡಿವಿ ಸರ್. ನಾವು ಭಾಳಷ್ಟು ಶ್ರಮ ಅಂತಂದರೆ ಬೇಸಿಗೆಯಲ್ಲೇ ಬಿಡಬೇಕು. ಬೇಸಿಗೆ ಕೃಷಿ ಬಂದಮೇಲೆ ಸಾವಯವ ಕೃಷಿ ಬಂದಮೇಲೆ ಆಮೇಲೆ ಮಳೆಗಾಲ ಕೃಷಿಗೆ ಹೋದ್ವಿ ಅಂತಂದರೆ ಏನೇ ನಾವು ಮಾಡ್ತೀವಿ ಅಂತಂದ್ರೆ, ಯಾಕಂದರೆ ಆ ವಾತಾವರಣಕ್ಕೂ ಆ ರಾಸಾಯನಿಕ ಇದಕ್ಕೂ ಎಲ್ಲ ಹೊಂದ್ಕೊಂಬಿಟ್ಟಿದ್ದಲ್ಲ ಸರ್, ಅದು ಗಿಡಗಳು, ಆ ಗಿಡಗಳು ಮತ್ತು ಭೂಮಿ ಎರಡು ಹೊಂದ್ಕೊಂಡಿದ್ದಾಗ ಅದನ್ನು ನಾವು ಈ ಸಾವಯವ ಕೃಷಿಗೆ ನಾವು ಕಂಪ್ಲೀಟ್ ಆ ತಾಮ್ರಷ್ಟಿಗೆ ನಾವು ಭಾಳಷ್ಟು ಶ್ರಮ ತಾಳಿ. ಯಾಕಂದರೆ ಇವಾಗ ಕೃಷಿನಲ್ಲಿ ಶ್ರಮ ಅಂಬೋದು ಸ್ವಲ್ಪ ಶ್ರಮ ಆದರೂ ಪರವಾಗಿಲ್ಲ, ನನ್ನ ಮಕ್ಕಳ ಭವಿಷ್ಯ ಆದರೂ ಚೆನ್ನಾಗಿರಲಿ ಅಂತೇಳಿ ಈಲ್ಡ್ ಸ್ವಲ್ಪ ಕಡಿಮೆ ಆಗ ಸರ್. ಇವಾಗ ಒಂದು ಒಂದು 60-65% ಲಾಭಕ್ಕೆ ಬಂದಿದ್ದೀವಿ ಸರ್. ನಾವು ರಾಸಾಯನಿಕ ಗೊಬ್ಬರದಲ್ಲಿ ಇರತಕ್ಕಂಥ 100 ಮಟ್ಟದ ಲಾಭನ ನಾವು ಇವತ್ತು ಸಾವಯವದ ಇನ್ನೂ ಕಂಡಿಲ್ಲ ಸರ್. ನಾವು ಆಮೇಲೆ ಈಲ್ಡ್ ಕಡಿಮೆ ಆದರೆ ನಿಮಗೆ ಸಾವಯವ ಕೃಷಿಯಲ್ಲಿ ಖರ್ಚು ಕಡಿಮೆ ಅಲ್ಲ? ಖರ್ಚು ಕಡಿಮೆ ಸರ್, ಖರ್ಚು ಕಡಿಮೆ ಅಂತಂದರೆ ಸರ್ ಏನೇ ಖರ್ಚು ಕಡಿಮೆ ಅಂತಂದ್ರೂ ಇವಾಗ ಅಂದರೆ ಸರ್, ಇವಾಗ ನಾವು ಸಾವಯವ ಗೊಬ್ಬರಕ್ಕೆ ಹೋದ ಮೇಲೆ ಎರಡು ಇದನ್ನು ನಾವು ಡೈರೆಕ್ಟಾಗಿ ನಾವು ಬೆಂಗಳೂರಿಗೆ ತಗೊಂಡು ಹೋದ್ವಿ. ಬೆಂಗಳೂರಿಗೆ ಹಣ್ಣನ್ನು ನಮಗೆ ಒಳ್ಳೆ ಗುಣಮಟ್ಟದ ಬೆಲೆ ಸಿಕ್ತು ಸರ್. ನಮಗೆ ಸಾವಯವ ಕೃಷಿನ ಅಲ್ಲಿ ಕಂಪ್ಲೀಟು ಅವರು ಇದರಲ್ಲಿ ಚೆಕ್ ಮಾಡ್ತಾರೆ ಸರ್, ಅವರು ಲ್ಯಾಬ್ನಲ್ಲಿ ಚೆಕ್ ಮಾಡ್ಕೊಂಡು ಆ ಸಾವಯವ ಕೃಷಿ ಇದು ಅಂತಂದಾಗ ಇದಕ್ಕಿಂತ ಕನಿಷ್ಠ ಇದು 100 ರೂಪಾಯಿ ಒಂದು ಕೆ ಜಿ ದಾಳಿಂಬೆ ಐತೆ ಅಂತಂದರೆ ಕನಿಷ್ಠ ಅದು 130-160 ತನಕ ನಮಗೆ ರೇಟ್ ಸಿಕ್ಕಿದೆ ಸರ್, ಒಂದು ಕೆ ಜಿ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ. ಅಂದರೆ ಇವತ್ತು ಸಾವಯವ ಕೃಷಿಯಲ್ಲಿ ಬೆಳೆದಂಥ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ? ಹಾಂ, ಬೇಡಿಕೆ ಇದೆ ಸರ್. ಈಗ ಸಾವಯವ ಕೃಷಿಯಲ್ಲಿ ಮಾಡಿದಂಥ ಬೆಲ್ಲ ಆಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಇವತ್ತು ಸಾಕಷ್ಟು ಎಷ್ಟು ಹುಡಿಕೊಂಡು ಬರ್ತಾರಲ್ವಾ? ಹೌದು ಸರ್, ಖಂಡಿತ ಅಲ್ಲ ಸರ್. ಅಲ್ಲಿ ಬೆಂಗಳೂರಲ್ಲಿ ನಮಗೆ ಇವಾಗ ನಿಮಗೆ ಪ್ರೋತ್ಸಾಹದಾಯಕವಾಗಿ ಏನೇ ಎಲ್ಲ ಮಾರ್ಗದರ್ಶನಗಳು ಕೊಡೋ ಅಂಥ ವ್ಯವಸ್ಥೆನ ಮತ್ತು ಅವ್ರ ಫೋನ್ ನಂಬರ್ಗಳು ಎಲ್ಲ ಕೊಟ್ಟು ಇಲ್ಲಿ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿರಿ, ಇಲ್ಲ ಡೈರೆಕ್ಟಾಗಿ ನೀವು ನಮ್ಮನ್ನೇ ಸಂಪರ್ಕ ಮಾಡಿರಿ, ನಾವೇ ನಿಮ್ಮ ಖುದ್ದಾಗಿ ನಿಮ್ಮ ತೋಟಗಳಿಗೆ ಬಂದು ನಾವು ಇದು ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ನಮಗೆ ಒಳ್ಳೆ ಉತ್ತೇಜನ ಕೊಟ್ಟಿದ್ದಾರೆ ಸರ್. ಈಗ ಸಾವಯವ ಕೃಷಿ ಬಂದಮೇಲೆ ಅಂದರೆ ಭೂಮಿಯಲ್ಲಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರಲ್ಲಿ ಇವಾಗ ನಾವು ಈ ಕಳೆನಾಶಕ ಇವತ್ತಿನವರೆಗೆ ಹೊಡೆದಿಲ್ಲ ಸರ್. ನಾವು ಆವತ್ತು ನನಗೆ ಒಂದು ಸ್ವಲ್ಪ ಜ್ಞಾನ ಇತ್ತು ಸರ್ ನನಗೆ, ಹೆಂಗಂತಂದರೆ ಇದರಲ್ಲಿ ರೈತ ಮಿತ್ರ ಹುಳುಗಳು ಇರ್ತವೆ, ರೈತ ಶತ್ರು ಹುಳುಗಳು ಇರ್ತವೆ. ಈ ಕಳೆನಾಶಕಗಳು ಅಂತ ಇವನ್ನ ರಾಸಾಯನಿಕ ಔಷಧಿಗಳನ್ನ ಹೊಡೆದಾಗ ನಮಗೇನಪ್ಪ ಅಂದರೆ ಖರ್ಚು ಕಡಿಮೆ ಆಗುತ್ತೆ, ಕೂಲಿ ನಾಲಿ ಕಡಿಮೆ ಆಗುತ್ತೆ ಅಂತೇಳಿ ಇವಾಗ ಈ ಕಳೆನಾಶಕ ಅಂಬದನ್ನ ಹೊಡೆದು ಬಿಡ್ತೀವಿ. ಅಲ್ಲಿ ರೈತ ಮಿತ್ರ ಹುಳುಗಳು ಸಾಯ್ತವೆ, ರೈತ ಶತ್ರು ಹುಳುಗಳು ಸಾಯ್ತವೆ. ಆ ರೈತ ಮಿತ್ರ ಹುಳುಗಳು ಸತ್ತಾಗ ಭೂಮಿ ತನ್ನ ಗುಣಮಟ್ಟನ ಇನ್ನ ಅತಿ ಶೀಘ್ರವಾಗಿ ಕಳ್ಕೊಂಬತ್ತೆ ಅಂಬೋದು ನಮಗೆ ನಾನು ಓದ್ತಿರ್ಬೇಕಾರೇ ನಮಗೆ ಅದಾಲೆ ಇತ್ತು ಸರ್ ನಮಗೆ. ಈಗ ದಾಳಿಂಬೆ ನಾಟಿ ಮಾಡಿ ಎಷ್ಟು ವರ್ಷ ತನಕ ಬೆಳಿಬೋದು ಅಂತ ಹೇಳ್ತೀರಾ? ಇವಾಗ ನಾವು ಒಳ್ಳೆ ಗುಣಮಟ್ಟನ ಕಾಪಾಡ್ಕೊಂಬಂದ್ವಿ ಅಂತಂದ್ರೆ 15-20 ವರ್ಷ ತನಕ ನಾವು ಬೆಳಿಬೋದು ಸರ್. ಈಗ ನೀವು ಬೆಳೀತಾ ಇರೋದು ಇದು 8ನೇ ವರ್ಷ? 8 ವರ್ಷ ಸರ್. ಈಗ 8 ವರ್ಷದಲ್ಲೂ ನಿಮಗೆ ಇದು ಲಾಭದಾಯಕ ಬೆಳೆ ಆಗಿದೆಯಾ ಸರ್? 8 ವರ್ಷದಲ್ಲಿ ಕನಿಷ್ಠ ಅಂತಂದ್ರೆ ಇವತ್ತಾಲೇ ಖರ್ಚೆಲ್ಲ ತೆಗೆದಾಕಿದ್ರು ಒಂದು 75 ಲಕ್ಷಕ್ಕೆ ಮೇಲೆ ದುಡಿದಿದ್ದೀನಿ ಸರ್. ಅಂದ್ರೆ ಈ ವರ್ಷದ ಮಟ್ಟಿಗೆ ಮಳೆಗಾಲ ಜಾಸ್ತಿ ಆಯ್ತು? ಇಲ್ಲ ಸರ್, ಹೋದ ವರ್ಷ ನನಗೆ ಕಂಪ್ಲೀಟ್ 3 ಲಕ್ಷ ರೂಪಾಯಿ ಒಂದೇ ಪಟ್ಟು ಲಾಸ್ ಆಯ್ತು ಸರ್. ನಾವೆಲ್ಲ ತಯಾರಿ ಮಾಡಿ ಎಲ್ಲ ಬಿಟ್ಟಮೇಲೆ ಬಿಟ್ಟ ನಂತರ ಮತ್ತೆ ಮಳೆ ಹಿಡ್ಕೊಂಡಿದ್ದು ಸರ್. ಈ ತಯಾರಿ ಮಾಡಿ ಬಿಡೋದ್ರೊಳಗೇನೆ ನಮಗೆ ಅಲ್ಲಿ ಖರ್ಚುಗಳು ಸಿಕ್ಕಾಪಟ್ಟೆ ಬಂದಿರುತ್ತೆ ಸರ್. ಸ್ಟಾರ್ಟಿಂಗ್ನಲ್ಲಿ ಒಂದು 2 ತಿಂಗಳು ಆಗ ಅನ್ಬೇಕಾರೇ ಕಂಪ್ಲೀಟ್ ಎಲ್ಲ ಸಿಕ್ಕಾಪಟ್ಟೆ ಇದಾಗ್ಬಿಡುತ್ತೆ ಸರ್. ಮಳೆ ಯಥೇಚ್ಛವಾದ ಮಳೆ ಬಂದು ಅದಕ್ಕೆ ಅತಿಯಾದ ನೀರು ಅದಕ್ಕೆ ಶತ್ರು ಸರ್. ಅದಕ್ಕೆ ದಾಳಿಂಬೆ ಮಿತವಾದ ನೀರು ಬೇಕು, ಭಾಳಷ್ಟು ಕಡಿಮೆ ನೀರು ಬೇಕು ಸರ್. ಮಿತ ಅಂಬೋದಲ್ಲ, ಮಿತಕ್ಕಿಂತ ಸ್ವಲ್ಪ ಕಡಿಮೆ ಇದ್ದಷ್ಟು ಈಡ್ ಚೆನ್ನಾಗಿರುತ್ತೆ ಸರ್. ಅಂದರೆ ಎಲ್ಲ ಹನಿ ನೀರಾವರಿ ಪದ್ಧತಿ ಮಾಡಿದರೆ? ಹನಿ ನೀರಾವರಿ ಪದ್ಧತಿ ಸರ್. ಮತ್ತು ಈ ದಾಳಿಂಬೆ ಜೊತೆಗೆ ಈಗ ತೆಂಗು ಅಂತಂದರೆ 1 ಎಕರೆ ಒಳಗಡೆ ಇದೆ ಸರ್? ತೆಂಗು ಇವಾಗ ನಮಗೆ ಒಂದು ಸುಮಾರು ಅಂದರೆ ಮುಂಚೆ ಈ 5 ಎಕರೆಗೆ ತೆಂಗಿತ್ತು ಸರ್. ಈ ದಾಳಿಂಬೆಗೆಲ್ಲ ತೆಂಗಿತ್ತು ಸರ್. ಎಲ್ಲ ಕಂಪ್ಲೀಟ್ ನೀರೆಲ್ಲ ಹೋಗ್ಬಿಡ್ತಲ್ಲ ಸರ್, ಕೆರೆಗೆಲ್ಲ ನೀರೆಲ್ಲ ಇಲ್ದಂಗಾಗಿ ಎಲ್ಲ ಕಳ್ಕೊಂಬಿಟ್ಟಿವಿ ಸರ್. ತೆಂಗೆಲ್ಲ ಕಳ್ಕೊಂಬಿಟ್ಟು ಇವತ್ತೇನು ಒಂದು 60 ಗಿಡ ಏನೈತೆ ಸರ್ ಅಷ್ಟೆ. ಈಗ ಮತ್ತೆ ತೆಂಗು ಬೆಳೆಸ್ಬೇಕಂತ ಉದ್ದೇಶ ಇಲ್ಲ ನಿಮಗೆ? ತೆಂಗು ಅಂದರೆ ಸರ್ ಸುತ್ತಕಾಲು ಬೆಳೆಸ್ಬೇಕಂಬದೈತೆ ಸರ್. ಬೌಂಡ್ರಿಗೆ ಬೌಂಡ್ರಿಗೆ ರೌಂಡಾಗಿ ಹಾಕ್ಕೊಂಬಿಟ್ಟಿವಿ ಅಂತಂದರೆ ಒಂದು 100 ಗಿಡ ಹಾಕ್ಬೋದು ಸರ್. ಮತ್ತು ಇಷ್ಟೆಲ್ಲ ದಾಳಿಂಬೆ ಬೆಳೀತೀರಾ, ತೆಂಗು ಇದೆ, 1 ಎಕರೆ ಜಮೀನು ಇದ್ರೂ ನಿಮಗೆ ಕೃಷಿ ಜೊತೆಗೆ ಮತ್ತೆ ಕೃಷಿಗೆ ಪೂರಕವಾಗಿ ಉಪಕಸವಾಗಿ ಹೈನುಗಾರಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು ಸರ್? ಹೈನುಗಾರಿಕೆ ಅಂತಂದರೆ ಸರ್ ಇವಾಗ ಎಲೆಬಳ್ಳಿ ಇದ್ದಂಗೆ ಸರ್ ನಮಗೆ, ಅದು ಈ ಲಕ್ಷ್ಮಿ ನಮಗೆ ದಿನ ಇವತ್ತು ನಮ್ಮ ಇವಾಗ. ಯಾಕಂದರೆ ಸರ್ ಇವಾಗ ವ್ಯವಸಾಯ ಅಂತಂದಾಗ ದಿನದ ಖರ್ಚುಗಳಿರ್ತವೆ ಸರ್. ದಿನದ ಖರ್ಚುಗಳನ್ನ ಇವತ್ತು ನಾವು ಬೇರೆ ಯಾವ ವೃತ್ತಿಯಲ್ಲಿನೂ ನಾವು ಕಂಡ್ಕೊಂಬೋದು, ಸ್ವಲ್ಪ ತಡ ಆಗ್ಬೋದು. ಈ ಹೈನುಗಾರಿಕೆ ಅಂತಂದರೆ ಬೆಳಿಗ್ಗೆನೂ ದುಡ್ಡು ಬರುತ್ತೆ, ಸಂಜೆನೂ ದುಡ್ಡು ಬರುತ್ತೆ ಸರ್. ಡೈರಿಲಿ ಮಸ್ಕಲಾಗಿ ಇರೋದ್ರಿಂದ ನಾವು ಇವಾಗ ಅದನ್ನು ನಾವು ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನಿಸ್ತು. ಇವಾಗ 1 ಹಸು 2 ಹಸು ಕಟ್ಕೊಂಡ್ವಿ ಅಂತಂದರೆ ಅದು ಅಲ್ಲಿಗೆ ಅಲ್ಲಿಗೇ ಸರಿ ಆಗ್ಬಿಡುತ್ತೆ, ಸಗಣಿ ಮಾತ್ರ ಉಳ್ಕೊಂಬುತ್ತೆ. ಇಲ್ಲಿ ನನಗೆ ಸಗಣಿ ಹೊಲಕ್ಕಾಗುತ್ತೆ ಸರ್, ಇಲ್ಲಿ ಹಾಲು ಹಾಕಿದಂಗೆ ಇಲ್ಲಿ ಹಣ ಬರ್ತಿರುತ್ತೆ ಸರ್. ಇಲ್ಲಿ ಕೂಲಿ ನಾಲಿಗೆ ಸಂಸಾರಕ್ಕೆ ಎಲ್ಲದಕ್ಕೂ ನಿರ್ವಹಣೆಗೆ ಯಾರ ಹತ್ರನೂ ಕೈ ಚಾಚದಂಥ ಒಂದು ಪರಿಸ್ಥಿತಿನ ನಾವು ಹೈನುಗಾರಿಕೆ ಕಂಡುಕೊಂಡಿದ್ವಿ ಸರ್. ಈಗ ಪ್ರಾರಂಭದಲ್ಲಿ 1-2 ಸಾಕಾಣಿಕೆ ಮಾಡ್ಕೊಂಡಿದ್ದಂಥವ್ರು ಈಗ ಯಾವ ಪ್ರಮಾಣದಲ್ಲಿ ಹಸು ಸಾಕಾಣಿಕೆ ಮಾಡಿದ್ರೆ ಸರ್? ಇವತ್ತಾಗಲೇ 1-8 ಹಸು ಮಾಡಿದ್ದೀನಿ ಸರ್ ನಾನು. ಈಗ ಹೆಚ್ಚಾಗಿ ನೀವು ಯಾವ ತಳಿ ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಸರ್? HF ಜಾಸ್ತಿ ಇದೆ ಸರ್, ಅದರಲ್ಲಿ 1-2 ಹಾಲ್ ಬ್ಲಾಕ್ ಇದೆ ಸರ್. ಈಗ ದೇಶೀಯ ತಳಿಗಳನ್ನ ಸಾಕಾಣಿಕೆ ಮಾಡ್ಬೇಕಂತ ಮನಸ್ಸು ಮಾಡಲಿಲ್ವಾ ಸರ್? ದೇಶೀಯ ತಳಿಗಳನ್ನ ಇವತ್ತು ಭಾಳಷ್ಟು ಕಡಿಮೆ ಇದೆ ಸರ್. ಅಂದರೆ ಇವತ್ತು ಗುಣಮಟ್ಟದ ಹಾಲು ಮತ್ತು ಗುಣಮಟ್ಟದ ಇದು ಸಿಗುತ್ತೆ ಅಂತಂದರೆ ಅದಕ್ಕೆ ಪ್ರೋತ್ಸಾಹದಾಯಕವಾಗಿ ಇನ್ನೂ ನಮಗೆ ಹಣ ಸರ್ಕಾರದಿಂದ ಯಾವುದನ್ನು ಇವತ್ತಿನವರೆಗೂ ಅನೌನ್ಸ್ ಆಗಿಲ್ಲ ಸರ್. ಹಂಗೇನಾದರೂ ಅನೌನ್ಸ್ ಆಯಿತು ಅಂತಂದರೆ ಇವತ್ತು ದೇಶೀಯ ತಳಿಗಳನ್ನ ಬೆಳೆಯೋದಕ್ಕೆ ಅದಕ್ಕೆ ಇವ ರೈತರು ಎಲ್ಲರೂ ತಯಾರಾಗ್ತಾರೆ ಸರ್. ಅದು ಈಗ ಹೆಚ್ಚಿನ ನಿಮಗೆ ದರ ಸಿಗಬೇಕಂತಂದರೆ ದೇಶೀಯ ತಳಿಗಳ ಉತ್ಪನ್ನಗಳಿಗೆ ಈಗ ಬೇರೆಲ್ಲ ಹೊರಗಡೆ ನೋಡಿ ಬೆಣ್ಣೆ ತುಪ್ಪ ಇದೆಲ್ಲ ಸಾಕಷ್ಟು ರೇಟ್ ಇದೆ, ಅಲ್ಲಿಗೂ ಬೇಡಿಕೆ ಇದೆ ಅಲ್ವಾ? ಹಾಂ, ಬೇಡಿಕೆ ಇದೆ ಸರ್. ದೇಶೀಯ ತಳಿಗಳಿಗೆ ಇವತ್ತು ಬೇಡಿಕೆ ಇದೆ ಸರ್. ಹೊರಗಡೆ ತಾಂಡೆ ಮಾರಾಟ ಮಾಡೋಕ್ಕಾಗಲ್ಲ ಒಂದು ಸರ್. ಎರಡನೇದು ಇವಾಗ ಬರ್ತಕ್ಕಂಥ ಹಾಲು 2 ಲೀಟರ್ 3 ಲೀಟರ್ ಬರುತ್ತಲ್ಲ ಸರ್, ಮನೆ ಹತ್ರ ಬೇಕಾದ್ರೆ ಬಂದು ತಗೊಂಡೋಗ್ತಾರೆ ಸರ್ ದೇಶೀಯ ತಳಿಗಳನ್ನ. ಅಂದರೆ ಇವತ್ತು ನಮಗೆ ಇಳುವರಿ ಕಡಿಮೆ ಆಗುತ್ತೆ. ನಾವು ಮತ್ತೆ ಜಾಸ್ತಿ ಏನಾದರೂ ಅದನ್ನೇ ದೇಶೀಯ ತಳಿಗಳನ್ನ ಅತಿ ಹೆಚ್ಚಿನದಾಗಿ ಮಾಡಬೇಕು ಅಂತಂದರೆ ನಮಗೆ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಸರ್. ಮತ್ತು ನಾವು ಹೊರಗಡೆ ಹೋಗಿ ದೇಶೀಯ ತಳಿಗಳಿಗೆ ಅದಕ್ಕೆ ತಕ್ಕಂಥ ರೇಟನ್ನ ನಾವು ಅವಲಂಬಿಸ್ತೀವಿ. ಅವಲಂಬಿಸಿದಾಗ ಅದಕ್ಕೆ ತಕ್ಕಾದ ರೇಟ್ ಕೊಡಲ್ಲ, ಇದೇ ರೇಟೇ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಬಿಟ್ಟರೆ ನಮಗೆ ಹಾಕಿರೋ ಬಂಡವಾಳ ಜಾಸ್ತಿ, ಲಾಭ ಕಡಿಮೆ ಆಗುತ್ತೆ. ಈಗ ಹೈನುಗಾರಿಕೆಯಲ್ಲಿ ಒಳ್ಳೆಯ ಆದಾಯ ತಗೊಳ್ಬೇಕಂತಂದರೆ ಯಾವ ರೀತಿ ಹೈನುಗಾರಿಕೆ ಮಾಡಬೇಕಂತ ಹೇಳ್ತೀರ ಸರ್? ಹೈನುಗಾರಿಕೆ ಮಾಡಬೇಕಂತಂದರೆ ಇವತ್ತು ಬೇಕಾದಷ್ಟು ವಿಧಾನಗಳಿದಾವೆ ಸರ್. ವಿಧಾನಗಳಲ್ಲಿ ಇವತ್ತು ನಾವು ಇವಾಗ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಹಸುಗಳನ್ನ ಜಾಸ್ತಿ ಮಾಡಿದ್ದೀವಿ ಸರ್. ಜಾಸ್ತಿ ಮಾಡಿದಾಗ ಸ್ವಲ್ಪ ಎಲ್ಲಾದರೂ 1 ಹಸು 2 ಹಸಿಂದ ಖರ್ಚಿಗೆ ಹೋದ್ರು ಇವಾಗ 8 ಹಸು ಕಟ್ಟಿದ್ದೀವಿ ನಾವು. 8 ಹಸುನಾಗ 4 ಹಸು ಕರೆಯುತ್ತೆ. ಇವಾಗ ನಮ್ಮ ಸೊಸೈಟಿಯಲ್ಲಿ ಇವಾಗ ಹೆಚ್ಚಿನದಾಗ ಹಾಲೇ ನಾನೇ ಆಗ್ತಿರೋದು. ಈಗ 4 ಹಸು ನಿಂತ್ಕೊಂಬತ್ತೆ 4 ಹಸು ಅಲ್ಲಿ ಇದು ಬಿಡುತ್ತೆ. ಅವಾಗ ಸರಾಸರಿ 70-80 ಲೀಟರ್ 80 ಲೀಟರ್ ಆಗ್ತಲೇ ಇರ್ತೀನಿ ಸರ್ ಡೈಲಿ. ಅವಾಗ 40 ಲೀಟರ್ ಖರ್ಚಿಗೆ ಹೋದ್ರು 40 ಲೀಟರ್ದು ಉಳಿಯುತ್ತೆ ಸರ್. ಈಗ ಹೈನುಗಾರಿಕೆಯಲ್ಲಿ ಹಾಲಿನ ಉತ್ಪಾದನೆ ಚೆನ್ನಾಗಿ ಬರಬೇಕಂತಂದ್ರೆ ಯಾವ ರೀತಿಯಾದಂಥ ಮೇವುಗಳನ್ನ ಕೊಡಬೇಕಂತ ಹೇಳ್ತೀರ ಸರ್? ಮೇವುಗಳು ಅಂತಂದರೆ ಒಣಮೇವು ಮತ್ತು ಹಸಿಮೇವು, ಮತ್ತು ಇವಾಗ ಮೆಕ್ಕೆಜೋಳ, ಸಜ್ಜೆ, ಹಿಂಡಿ, ಕಡಲೆಕಾಯಿ ಹಿಂಡಿ, ಇದರಿಂದ ಸ್ವಲ್ಪ ನಮಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಸರ್. ಈಗೆಲ್ಲ ಏನು ಹಸು ಕಟ್ಟಕ್ಕೆಲ್ಲ ಹೊಲದಲ್ಲೇ ಮನೆ ಮಾಡಿಕೊಂಡು ಎಲ್ಲ ಆ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ರೆ? ಇಲ್ಲ ಸರ್, ಅಲ್ಲಿ ನಮ್ಮ ಮನೆ ಹತ್ರನೇ ಇವಾಗ ಜಾಗ ಇದೆ ಸರ್. ಮನೆ ಹತ್ರನೇ ಶೆಡ್ ಹಾಕ್ಬಿಟ್ಟು ಅಲ್ಲೇ ಕಂಪ್ಲೀಟ್ ನೀರಿಂದು ತೊಟ್ಟಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅವಕ್ಕೆಲ್ಲ ಡೈಲಿ ಸ್ನಾನ ಮಾಡಿಸ್ಬೇಕು? ಡೈಲಿ ಎರಡತ್ತೂ ಇದು ಮಾಡಬೇಕು ಸರ್. ಎರಡತ್ತು ಮಾಡಿದಾಗ ಮಾತ್ರ ಹಸು ಇವಾಗ ಅದು ತನ್ನ ಮೈ ಸಡ್ಲ ಆದಂಗಲ್ಲ, ಅದು ಯಾವುದೇ ಕಾರಣಕ್ಕೂ ಹಸು ತನ್ನ ಗುಣಮಟ್ಟದಾಗೇ ಇರುತ್ತೆ ಮತ್ತು ಹಾಲಿನ ಉತ್ಪನ್ನ ಜಾಸ್ತಿ ಆಗ್ತಿರುತ್ತೆ. ಈಗೆಲ್ಲ ಜರ್ಸಿ ಮತ್ತು HF ತಳಿಗಳಿಗೆ ರೋಗ ರುಜಿನಗಳು ಜಾಸ್ತಿ ಅಂತಾರೆ, ಅಂದರೆ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತೀರ ಆ ನಿಟ್ಟಿನಲ್ಲಿ ಸರ್? ಇವತ್ತು ನಾವು ದೇವರು ಬಡತನ ಕೊಡ್ತಾನೆ ಕೊಳತನ ಕೊಡಲ್ಲ ಅಂತ ಹೇಳ್ತಾರೆ ಸರ್. ಹಂಗೆ ಇವತ್ತು ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಂಬಂದ್ರೆ ಇವಾಗ ನಾವೇ ಆಯಿತು ಇಲ್ಲ ದನಕರಗಳಿಗಾಯಿತು, ಅಲ್ಲಿ ಏನು ಒಂದು ಗಂಜಲಾಯಿತು, ಸೊಳ್ಳೆ ಕಾಟ ಇಲ್ಲದಂಗೆ ಇವನ್ನೆಲ್ಲ ನಿರ್ವಹಣೆ ಮಾಡ್ಕೊಂಬಂದು ಅಂತಂದರೆ ಸಾಮಾನ್ಯವಾಗಿ 99.9% ನಮ್ಮ ಹಸುಗಳಿಗೆ ಇವತ್ತಿನವರೆಗೂ ಯಾವುದೇ ರೋಗಗಳು ಬಂದಿಲ್ಲ ಸರ್. ಸುಮಾರು 6 ವರ್ಷದಿಂದ ನಾನು ಹಸು ಕಟ್ಟಿದ್ದೀನಿ ಸರ್. ಇವಾಗ 2 ವರ್ಷ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಹಸುಗಳನ್ನ. ಅಂದರೆ ಹೆಚ್ಚಿನದಾಗಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ. ಸ್ವಚ್ಛತೆಗೆ ಆದ್ಯತೆ ಕೊಟ್ಟಾಗ ಯಾವುದೇ ಕಾರಣಕ್ಕೂ ರೋಗ ಬರೋಂಥ ನೆಸೆಸಿಟಿಗಳು ಭಾಳಷ್ಟು ಕಡಿಮೆ ಅನಿಸುತ್ತೆ ನನಗೆ ತಿಳಿದಂಗೆ ಸರ್, ನನ್ನ ಅನುಭವದ ಪ್ರಕಾರ. ಮತ್ತು ಇದ್ರ ಜೊತೆಗೆ ನಿಮ್ಮದು ನೀರಾವರಿ ಇದೆ, ಸಾಕಷ್ಟು ಹಸಿಮೇವುಗಳನ್ನ ಬೆಳ್ಕೊಳ್ತೀರಾ? ಹಸಿಮೇವೆಲ್ಲ ಬೆಳ್ಕೊಂತೀವಿ ಸರ್. ಹಸಿಮೇವು ಅಂತಂದರೆ ಪ್ಯಾರಿಗಳು ಬೆಳ್ಕೊಂತೀವಿ, ಮತ್ತು ಮೆಕ್ಕೆಜೋಳ, ಬಿಳಿಜೋಳದ್ದು ಎಲ್ಲ ಬೆಳ್ಕೊಂತೀವಿ ಸರ್. ಕೃಷಿಗೆ ಬೇಕಾದಷ್ಟು ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಜೊತೆಗೆ ಗಂಜಲು ಬರುತ್ತೆ, ಅದನ್ನೆಲ್ಲ ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀರಿ ಸರ್? ಗಂಜಲು ಬರೋದಕ್ಕೆ ಒಂದು ತೊಟ್ಟಿ ಟೈಪ್ ಮಾಡಿದ್ದೀವಿ ಸರ್, 2 ತೊಟ್ಟಿ ಮಾಡಿದ್ದೀವಿ. ಒಂದು ಶೇಖರಣೆ ಆಗಿ ಅದು ಫುಲ್ ಆಗ್ತಲೂ ಮತ್ತೆ ಇನ್ನೊಂದಕ್ಕೆ ಡಂಪ್ ಮಾಡಿಬಿಡ್ತೀವಿ. ಇದು ಎಲ್ಲ ಕಂಪ್ಲೀಟ್ ಹಿಂಗೆ ಬಿಡುತ್ತೆ ಸರ್. ಅದು ಆ ತೊಟ್ಟಿಯಲ್ಲಿ ಆ ಸಗಣಿ ನೀರು ಮತ್ತು ಗಂಜಲು ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಸರ್. ಡ್ರೈ ಆಗಿ ಅದು ಒಂಥರ ಹೆಂಗೆ ಅಂತಂದರೆ ಸರ್, ಡೈರೆಕ್ಟ್ ಇಂಜೆಕ್ಷನ್ ಅದು ತಾಂಡೆ ನಾವು ಗಿಡಗಳಿಗೆ ಪ್ರಯೋಗಾತ್ಮಕವಾಗಿ ಆ ಗಂಜಲು ಇರತಕ್ಕಂಥ ಸಗಣಿ ಗೊಬ್ಬರನ ಒಂದೇ ಒಂದು ಟ್ರ್ಯಾಕ್ಟರ್ ಸರ್ ಆಗಿದ್ದು ನಮಗೆ 5 ತಿಂಗಳು ನಾವು ಒಂದು ತೊಟ್ಟಿ ಬಿಟ್ಟಿದ್ವಿ, ದೊಡ್ಡ ತೊಟ್ಟಿ ಕಟ್ಟಿದ್ವಿ. ಸುಮಾರು ಅಂದರೆ ಹೆಚ್ಚಿಗೆ ಒಂದು 10,000-15,000 ನೀರು ಹಿಡಿಯತಕ್ಕಂಥ ತೊಟ್ಟಿ. 2 ತೊಟ್ಟಿ ಕಟ್ಟಿದ್ವಿ, 1 ತೊಟ್ಟಿ ತುಂಬಿ ಅದನ್ನು ಡ್ರೈ ಮಾಡೋಕೆ ಬಿಟ್ಬಿಟ್ವಿ. ಆ ಡ್ರೈ ಆಗಿ ಅದನ್ನು ತಾಂಡೆ ಹಾಕಿದರೆ ಸುಮಾರು ಅಂದರೆ ಹೆಚ್ಚಿಗೆ ಒಂದು 100-150 ಗಿಡಕ್ಕೆ ಹಾಕಿದ್ದೀನಿ ಸರ್ ಅಷ್ಟೇ. ಒಟ್ಟಾರೆ ನಿಮಗೆ ಹೈನುಗಾರಿಕೆಯಲ್ಲಿ ಪ್ರತಿ ತಿಂಗಳು ಎಷ್ಟು ಆದಾಯ ಬರುತ್ತೆ ಸರ್? ಪ್ರತಿ ತಿಂಗಳು ನಮಗೆ ನಮ್ಮ ಖರ್ಚೆಲ್ಲ ಹೋಗ್ತಾ ಸುಮಾರು ಅಂದರೆ ಒಂದು 35,000 ರೂಪಾಯಿ ಸಿಗುತ್ತೆ ಸರ್ ನಮಗೆ. ಒಟ್ಟಾರೆ ನಿಮ್ಮ ಕೃಷಿ ಹಾಗೂ ಹೈನುಗಾರಿಕೆ ಜೀವನ ನೆಮ್ಮದಿಯಿಂದ ಕೂಡಿದೆ ಅಂತ ಹೇಳ್ತೀರಾ? ಖಂಡಿತವಾಗಲಿ, ಯಾಕಂದರೆ ಇವತ್ತಿನ ವಿದೇಶಗಳಲ್ಲಿ ಹೋಗಿ ನಾವು ಏನು ಆದಾಯನ ಇವತ್ತು ನಾವು ನೋಡ್ತೀವೋ ಅದು ಇವತ್ತು ಕೃಷಿಯಲ್ಲಿ ಇವತ್ತು ಪ್ರಯೋಗಾತ್ಮಕವಾಗಿ ಮಾಡಿದರೆ ಒಳ್ಳೆಯ ಉತ್ಕೃಷ್ಟವಾದ ಬೆಳೆಯನ್ನು ಬೆಳೆಯಬೋದು ಮತ್ತು ನೆಮ್ಮದಿಯಿಂದ ಜೀವನನೂ ಮಾಡ್ಬೋದು ಸರ್. ಈಗ ಎಲ್ಲೇ ಒಂದು ಕಡೆ ನೀವು ಬೆಂಗಳೂರಿನಲ್ಲಿ PUC ಮಾಡ್ತಾ ಇದ್ರಿ ಪ್ರಾರಂಭದಲ್ಲಿ, ಈಗ ಅನಿವಾರ್ಯ ಕಾರಣದಿಂದ ವಿದ್ಯಾಭ್ಯಾಸ ಬಿಟ್ಟು ಕೃಷಿ ಬಂದ್ರಲ್ಲ, ಇವತ್ತು ಅದು ಸಾರ್ಥಕ ಆಯಿತು ಅಂತ ಹೇಳ್ತೀರಾ? ಖಂಡಿತವಲ್ಲ ಸರ್, ನನ್ನ ಮಗನ ಇವತ್ತು ಓದ್ತಾ ಇದ್ದೇವೆ ಸರ್. ಅವನ ದರ್ಜೆಗೆ ಕೆಲಸ ಸಿಕ್ಕಿರೋ ಸಿಗಲಿ, ಕೆಲಸ ಸಿಗದಿದ್ರು ಅದಕ್ಕೆ ಕೆಲಸ ಸಿಗದಂಗೆ ವ್ಯವಸಾಯಕ್ಕೆ ಬಂದ್ರೆ ಅಂದರೆ ಅದಕ್ಕೆ ಭಾಳ ಸಂತೋಷ ಪಡ್ತೀನಿ ಸರ್ ನಾನಂತ. ಒಳ್ಳೆಯದು ರಾಜೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಹಾಗೂ ಹೈನುಗಾರಿಕೆಯ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ದಾಳಿಂಬೆ ಕೃಷಿ ಹಾಗೂ ಹೈನುಗಾರಿಕೆಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ಮಟ್ಟಿ ಗ್ರಾಮದ ಕೃಷಿಕ ಆರ್ ರಾಜೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಪ್ರಕಟಣೆಗಳು. ಪಿಎಂ ಕಿಸಾನ್ ಯೋಜನೆಯಡಿ ನಿಯತಕಾಲಿಕವಾಗಿ ಫಲಾನುಭವಿಗಳ ಅರ್ಹತೆಯನ್ನು ಪರಿಶೀಲಿಸಿ ಖಾತ್ರಿಪಡಿಸುವುದು ಅವಶ್ಯಕವಾಗಿರುತ್ತದೆ. ಆದ್ದರಿಂದ fruitspink.karnataka.gov.in ನೋಂದಾಯಣಿಯಾಗಿ ಫಲಾನುಭವಿಯಾಗಿರುವ ರೈತರ ವಿವರಗಳನ್ನು ನವೀಕೃತ ಭೂಮಿ ದತ್ತಾಂಶದೊಂದಿಗೆ ಹಾಗೂ ಈ ಜನ್ಮ ದತ್ತಾಂಶದೊಂದಿಗೆ ತಂತ್ರಾಂಶ ಆಧಾರಿತ ಪರಿಶೀಲನೆ ನಡೆಸಿ ಕೆಲ ರೈತರ ವಿವರಗಳನ್ನು ಭೌತಿಕವಾಗಿ ಮರುಪರಿಶೀಲಿಸುವುದು ಅವಶ್ಯಕವಾಗಿದೆ ಎಂದು ಕಂಡುಬಂದಿರುತ್ತದೆ. ಈ ನಿಟ್ಟಿನಲ್ಲಿ ಅಂತಹ ರೈತರ ವಿವರಗಳನ್ನು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪ್ರಕಟಿಸಲಾಗಿದೆ. ಪ್ರಯುಕ್ತ ಎಲ್ಲ ರೈತ ಬಾಂಧವರು ಸದರಿ ಕಾರ್ಯಕ್ಕೆ ಸಹಕರಿಸಿ ತಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಕೂಡಲೇ ಭೇಟಿ ನೀಡಿ ತಮ್ಮ ಅರ್ಹತೆಯ ಬಗ್ಗೆ ದಾಖಲಾತಿಗಳನ್ನು ಸಲ್ಲಿಸಿ ಮುಂದಿನ PM ಕಿಸಾನ್ ಯೋಜನೆಯಡಿ ಆರ್ಥಿಕ ಸಹಾಯವನ್ನು ಪಡೆಯಲು ರೈತ ಬಾಂಧವರಲ್ಲಿ ವಿನಂತಿಸಿದೆ. ರೈತರು ತಮ್ಮ ಜಮೀನಿನ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ಹಾಗೂ ಇನ್ನಿತರೆ ಅಗತ್ಯ ದಾಖಲಾತಿಗಳೊಂದಿಗೆ ರೈತ ಸಂಪರ್ಕಕ್ಕೆ ಭೇಟಿ ಮಾಡತಕ್ಕದ್ದು. ಸದರಿ ಪರಿಶೀಲನಾ ಕಾರ್ಯವನ್ನು ಈ ತಿಂಗಳ ಅಂತ್ಯದೊಳಗೆ ಮುಕ್ತಾಯಗೊಳಿಸಬೇಕಾಗಿರುವುದರಿಂದ ಜರೂರಾಗಿ ಈ ಬಗ್ಗೆ ಕ್ರಮ ವಹಿಸಲು ವಿನಂತಿಸಿದೆ. ಮುಂದುವರಿಯುತ್ತಾ ತಮ್ಮ PMK ಖಾತೆಯನ್ನು eKYC ಮಾಡಿಸುವ ಅಗತ್ಯತೆ ಸಹ ಇರುತ್ತದೆ. PM ಕಿಸಾನ್ ಯೋಜನೆಯಡಿ ನೋಂದಾಯಿತ ಅರ್ಹ ಫಲಾನುಭವಿಗಳು ಕಡ್ಡಾಯವಾಗಿ eKYC ಮಾಡಿಕೊಳ್ಳಲು ಸೂಚಿಸಿದೆ. ಫಲಾನುಭವಿಗಳು https://pmkisan.gov.inಗೆ ಭೇಟಿ ನೀಡಿ ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ನಮೂದಿಸಬೇಕು. ಮೊಬೈಲ್ ಸಂಖ್ಯೆಗೆ ಬರುವ ಒಟಿಪಿ ನಮೂದಿಸಿ ಉಚಿತವಾಗಿ eKYC ಮಾಡಬಹುದು. ಆಧಾರ್ ಸಂಖ್ಯೆಗೆ ಮೊಬೈಲ್ ನಂಬರ್ ಜೋಡಣೆಯಾಗದ ರೈತರು ಅಥವಾ OTP ಸೃಜನೆಯಾಗದ ರೈತರು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಬಯೋಮೆಟ್ರಿಕ್ ಉಪಕರಣದಲ್ಲಿ ಬೆರಳು ನಮೂದಿಸಿ eKYC ಮಾಡಬಹುದು. ಈ ಪ್ರಕ್ರಿಯೆಗಾಗಿ CSC ಕೇಂದ್ರದವರಿಗೆ ಶುಲ್ಕ ಪಾವತಿಸಬೇಕು. ಈ ಎರಡೂ ಅಂಶಗಳ ಬಗ್ಗೆ ಎಲ್ಲ ರೈತ ಬಾಂಧವರು ಗಮನಹರಿಸಿ ವ್ಯವಸ್ಥಿತ ರೀತಿಯಲ್ಲಿ PM ಕಿಸಾನ್ ಯೋಜನೆಯ ಆರ್ಥಿಕ ನೆರವನ್ನು ಪಡೆಯಲು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಅವರು ಕೋರಿರುತ್ತಾರೆ. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ದಾವಣಗೆರೆ ಜಿಲ್ಲೆಗೆ ಸಿರಿಧಾನ್ಯ ಬೆಳೆಗಳು ಆಯ್ಕೆಯಾಗಿವೆ. ಜಿಲ್ಲೆಯಲ್ಲಿ ಹೊಸದಾಗಿ ಸ್ಥಾಪಿಸುವ ಸಿರಿಧಾನ್ಯ ಆಧಾರಿತ ಸಂಸ್ಕರಣಾ ಘಟಕಗಳು ಹಾಗೂ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಇತರೆ ಅಸಂಘಟಿತ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಉನ್ನತೀಕರಣ ಹಾಗೂ ವಿಸ್ತರಣೆಗೆ ಈ ಯೋಜನೆಯು ಅತ್ಯುತ್ತಮ ಅವಕಾಶವನ್ನು ಕಲ್ಪಿಸುತ್ತದೆ. ಈ ಯೋಜನೆಯಡಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳಿಗೆ ಬೆಂಬಲ ನೀಡಲು ಕೇಂದ್ರ ಸರ್ಕಾರದಿಂದ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನವನ್ನು ನೀಡಲಾಗುತ್ತಿದ್ದು ಈ ಯೋಜನೆಗೆ ರಾಜ್ಯ ಸರ್ಕಾರವು ಇನ್ನೂ ಹೆಚ್ಚಿನ ಒತ್ತು ನೀಡಬೇಕೆಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಶೇಕಡ 35% ಸಹಾಯಧನದ ಜೊತೆಗೆ ಶೇಕಡ 15% ಹೆಚ್ಚುವರಿ ಸಹಾಯಧನವನ್ನು ನೀಡಲು ಪರಿಷ್ಕೃತ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದು ಪ್ರಸ್ತುತ ಯೋಜನೆಯಡಿಯಲ್ಲಿ ಕಿರು ಆಹಾರ ಉದ್ಯಮಗಳನ್ನು ಸ್ಥಾಪಿಸಲು ಇಚ್ಛಿಸುವ ಅರ್ಹ ಫಲಾನುಭವಿಗಳಿಗೆ ಶೇಕಡ 50% ಸಾಲ ಸಂಪರ್ಕಿತ ಸಹಾಯಧನ ಸಿಗಲಿದೆ. ಆಹಾರ ಸಂಸ್ಕರಣೆಯಲ್ಲಿ ಆಸಕ್ತಿ ಇರುವ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳು, ರೈತ ಉತ್ಪಾದಕ ಕಂಪನಿಗಳು, ಸ್ವಸಹಾಯ ಸಂಘಗಳು, ಸಹಕಾರ ಸಂಘಗಳು ಈ ಯೋಜನೆಯಡಿಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದ್ದು ಯೋಜನೆಯಡಿ ಅರ್ಜಿ ಸಲ್ಲಿಸಲು ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಮಂತ್ರಾಲಯ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಸ್ತುತ ಬೇಸಿಗೆ ಶೇಂಗಾ ಬೆಳೆ 15-45 ದಿನಗಳ ಬೆಳವಣಿಗೆ ಹಂತದಲ್ಲಿರುತ್ತದೆ. ಈ ಸಂದರ್ಭದಲ್ಲಿ ಆರಂಭಿಕ ಎಲೆ ಚುಕ್ಕೆ ರೋಗ ಗಂಡು ಬಂದಿರುತ್ತದೆ. ಕಾರಣ, ಸದರಿ ರೋಗದ ಹತೋಟಿಗಾಗಿ ಮ್ಯಾಂಕೋಜೆಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಟೆಬುಕೋನೋಜೆಲ್ 1 ಮಿಲಿಲೀಟರ್ ಪ್ರತಿ ಲೀಟರ್ಗೆ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಲು ಈ ಮೂಲಕ ರೈತ ಬಾಂಧವರಿಗೆ ಕೃಷಿ ಇಲಾಖೆ ವತಿಯಿಂದ ಸಲಹೆ ನೀಡಲಾಗಿದೆ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಈಗ ಕೇಳಿ ಜನಪದ ಗೀತೆಗಳು. ಲೋಕದಲ್ಲಿ ಶಿವ ಕಳುಹಿದನು 3 ಕಣ್ಣಿನ ತೆಂಗಿನಕಾಯಿ. 3 ಲೋಕದಲ್ಲಿ ಶಿವ ಕಳುಹಿದನು 3 ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ, ಕೆಟ್ಟ ಬುದ್ಧಿಯ ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ. ಸುತ್ತಮುತ್ತಲೂ ಎತ್ತು ಬೆಳೆಯದೆ, ಸುತ್ತಮುತ್ತಲೂ ಎತ್ತು ಬೆಳೆಯದೆ, ಆಗು ಬೇಲಿ ತೊಂಡೆಕಾಯಿ, ನೀನಾಗು ಬೇಲಿ ತೊಂಡೆಕಾಯಿ. 3 ಲೋಕದಲ್ಲಿ ಶಿವ ಕಳುಹಿದನು 3 ಕಣ್ಣಿನ ತೆಂಗಿನಕಾಯಿ, 3 ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಕೋಪತಾಪಗಳ ಕಡಿಯದಿದ್ದರೆ ಖಾರವಾದಿತು ಮೆಣಸಿನಕಾಯಿ, ಕೋಪತಾಪಗಳ ಕಡಿಯದಿದ್ದರೆ ಖಾರವಾದಿತು ಮೆಣಸಿನಕಾಯಿ. ಒಪ್ಪಿಲೆ ಸಂಸಾರ ನಡೆಸಿದರೆ ನೀ, ಒಪ್ಪಿಲೆ ಸಂಸಾರ ನಡೆಸಿದರೆ ನೀನಾದಿ ಹಿಗ್ಗಿ ಹೀರೇಕಾಯಿ, ನೀನಾದಿ ಹಿಗ್ಗಿ ಹೀರೇಕಾಯಿ. 3 ಲೋಕದಲ್ಲಿ ಶಿವ ಕಳುಹಿದನು 3 ಕಣ್ಣಿನ ತೆಂಗಿನಕಾಯಿ, 3 ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ.